ನಿಧನ ಸುದ್ದಿ. ಬಾಳುಗಡು ಬಿಟ್ಟಂಗಲ ಗ್ರಾಮ ಕಾರಳನ ಮೂರಿರ ಸೋಮಯ್ಯ ಚಾಮಿ ಇಂದು ಪಲಾಕ ಮರಣಪಟ್ಟಿತು. 66 ಬೈತರ ಮೂರಿರ ಸೋಮಯ್ಯ ಚಾಮಿ ಐಂಗಡ ಆಕಿರಿ ಕಾರ್ಯ ನಾಳೆ ಪಲಾಕ 11 ಗಂಟೆರ ಒಳಲು ಸ್ವಗೃಹ ತಲು ನಡಪ. ವಿರಾಜಪೇಟೆ ಮಗ್ಗುಲ ಗ್ರಾಮದ ವಿನಾಯಕನಗರದ ನಿವಾಸಿ ಮೂರ್ನಾಡುವಿನ ನೆಲೆಸಿದ್ದ ವಿಎ ಗಣೇಶ ಇಂದು ಬೆಂಗಳೂರಿನಲ್ಲಿ ನಿಧನರಾದರು. 70 ವರ್ಷದ ನಿವೃತ್ತ ಕಂಡಕ್ಟರ್ ವಿಎಚ್ ಗಣೇಶ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಸಹೋದರ ರಾಮಕೃಷ್ಣ ಅವರ ನಿವಾಸದಲ್ಲಿ ನಡೆಯಲಿದೆ. ಚೇರಂಗಾಲ ಗ್ರಾಮದ ಪಡ್ರ ದಿವಂಗತ ಶಿವಪ್ಪನವರ ಮಗ ಸೋಮಣ್ಣ ಇಂದು ಬೆಳಗ್ಗೆ ನಿಧನರಾದರು. ಪಡ್ರ ಸೋಮಣ್ಣ ಅವರ ಅಂತ್ಯಕ್ರಿಯೆ ನಾಳೆ ಚೇರಂಗಾಲ ಗ್ರಾಮದ ಅವರ ಸ್ವಂತ ಮನೆಯಲ್ಲಿ ಮಧ್ಯಾಹ್ನ 1 ಗಂಟೆ ಒಳಗೆ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ನಾಡಿನ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇಂದಿನ ಸುದ್ದಿ ಜಂಪೆನ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಗೌರಿ ಗಣೇಶ ಹಬ್ಬನ ದೇವಸ್ಥಾನ ಸೇರಿದಂಗೆ ಸುಮಾರೆಲ್ಲ ಕಡೆಗಳಲ್ಲಿ ಬಹಳ ಜೋರಾಗಿ ಹಬ್ಬನ ಆಚರಣೆ ಮಾಡಿದು. ಗಣಪತಿ ಮೂರ್ತಿನ ವಾಹನಗಳಲ್ಲಿ ಹೊತ್ತು ರಸ್ತೆಗಳಲ್ಲಿ ಮೆರವಣಿಗೆ, ಹಂಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೀತಿರುವ ವರದಿಯಾಗುಟ್ಟು. ಹಂಗೆ ನಿನ್ನೆ ಕೊಡಗಿನ ಇತಿಹಾಸ ಇರುವ ದೊಡ್ಡಮಲ್ತೆ ಗ್ರಾಮದ ಹೊನ್ನಮನಕೆರೆಗೆ ಗೌರಿ ಹಬ್ಬದ ದಿನದಂದು ಬಾಗಿನ ಅರ್ಪಣೆ ಮಾಡಲಾಗುಟ್ಟು. ಭಾರತ ಪಾಕಿಸ್ತಾನ ಮಧ್ಯೆ 1965 ನಡೆದ ಯುದ್ದದಲ್ಲಿ ವಿಮಾನನ ಹೊಡೆದುರುಳಿಸಿ ಬಲಿದಾನಗೈದ ಕೊಡಗಿನ ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ಅವರ 59ನೇ ಪುಣ್ಯಸ್ಮರಣಾ ಕಾರ್ಯಕ್ರಮ, ಮಡಿಕೇರಿ ಪ್ಯಾಟನ ಖಾಸಗಿ ಬಸ್ ನಿಲ್ದಾಣದ ವೀರಯೋಧರ ವೃತ್ತದಲ್ಲಿ ಹೂ ಹಾಕುವ ಮೂಲಕ ಗೌರವ ನಮನ ಸಲ್ಲಿಸಿದು. ಈ ದಿನನ ರಾಷ್ಟೀಯ ಪುಣ್ಯ ದಿನ ಆಗಿ ಘೋಷಿಸಕ್ಕೂ ತಿಳಿ ಟ್ರಸ್ಟ್ನ ಅಧ್ಯಕ್ಷರು ಮನವಿನ ಮಾಡಿದು. ವಿಧಾನಸಭೆ ಮಾಜಿ ಅಧ್ಯಕ್ಷರು ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕರಾದ ಕೆಜಿ ಬೋಪಯ್ಯ ಮಾತಾಡಿ, ರಾಷ್ಟ್ರ ರಕ್ಷಣೆಗಾಗಿ ನಡೆಸಿದ ಹೋರಾಟದ ಮೂಲಕ ಎಲ್ಲ ವಿಚಾರಗಳಿಗೂ ಮಿಗಿಲಾಗಿ ದೇಶ ಮೊದಲು ತಿಳಿದನ ತೋರಿಸಿಕೊಡುವ ಮೂಲಕ ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕರಾದವು ಅಂತ ಹೇಳಿದು. ರಾಜ್ಯ ಕರ್ನಾಟಕ ತಳಿ ಹೆಸರು ಪಡೆದು ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ರಥಯಾತ್ರೆ ನಾಳೆ ಪೊನ್ನಂಪೇಟೆಯಿಂದ ಹೊರಟು ವಿರಾಜಪೇಟೆಗೆ, ಹಂಗೆ 9 ವಿರಾಜಪೇಟೆಯಿಂದ ಮಡಿಕೇರಿಗೆ ಬಂದದೆ, 10 ಮಡಿಕೇರಿಯಿಂದ ಸೋಮರಪೇಟೆ, ಹಂಗೆ 11 ಸೋಮರಪೇಟೆಯಿಂದ ಕುಶಾಲನಗರಕ್ಕೆ ಹೋದೆ ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜು ಹೇಳಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಪುಸ್ತಕ ಪ್ರಕಟಣೆ ಯೋಜನೆಯಡಿ ಪುಸ್ತಕಗಳನ್ನು ಪ್ರಕಟಿಸಿಕೆ ಉದ್ದೇಶಿಸಲಾಗಿದ್ದು, ಲೇಖಕರು ಅರೆಭಾಷೆ, ಕತೆ, ಅಜ್ಜಿಕತೆ, ಕವನ, ಜನಪದ, ಲೇಖನ, ಪ್ರಬಂಧ, ಸಂಶೋಧನೆ ಕೃತಿಕ ಸೇರಿದಂಗೆ ಇನ್ನಿತರ ಬರಹಗೈದ್ದರೆ 30 ಒಳಗೆ ಅರೆಭಾಷೆ ಅಕಾಡೆಮಿಗೆ ಕಳಿಸುವಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ತಿಳಿಸಲು. ನಮ್ಮ ರಾಜ್ಯ ಕರ್ನಾಟಕ ತೆಳಿ ಹೆಸರು ಪಡೆದು 50 ವರ್ಷ ತುಂಬಿಟ್ಟು. ಇದರ ಪ್ರಯುಕ್ತ ಕರ್ನಾಟಕ ಉಸಿರಾಗಲಿ ಕನ್ನಡ ತೆಳುವ ಘೋಷವಾಕ್ಯದಡಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಆಗ್ತಾ ಇದ್ದು, 6 ಅಕಾಡೆಮಿಗಳಾದ ಕೊಡವ, ಅರೆಭಾಷೆ, ತುಳು, ಕೊಂಕಣಿ, ಬ್ಯಾರಿ, ಯಕ್ಷಗಾನ ಅಕಾಡೆಮಿಗಳ ಕೂಡುಕೂಟಲಿ 24 ಮತ್ತು 25 ಮಂಗಳೂರಲ್ಲಿ ಬಹುಸಂಸ್ಕೃತಿಯ ಚಂಬರ ನಡೆದಿದೆ. ಸಾಂಸ್ಕೃತಿಕ ಪ್ರದರ್ಶನ, ವಿಚಾರಗೋಷ್ಠಿ, ಚಿತ್ರಕಲಾ ಪೈಪುಟಿ ಸೇರಿದಂಗೆ ಇನ್ನಿತರ ಕಾರ್ಯಕ್ರಮಗಳು ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ಕಚೇರಿನ ಸಂಪರ್ಕಿಸಕ್ಕೆ. ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗ 11 ಹೊತ್ತರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸೋಮರಪೇಟೆ ತಾಲೂಕು ಕೊಡ್ಲಿಪೇಟೆ ಗ್ರಾಮ ಪಂಚಾಯಿತಿ ಸಭಾಮಹಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ದೂರು ಅರ್ಜಿನ ವಿತರಣೆ ಮಾಡಿ, ತುಂಬಿದ ಅರ್ಜಿನ ನೋಟರಿಯಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕ್ಕಂಡ್ವೆ, ಸರ್ಕಾರಿ ಕೆಲಸಗಳಲ್ಲಿ ಲೇಟ್, ಹಂಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಅಧಿಕಾರಿಗಳ ವಿರುದ್ದ ದೂರುಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರನ್ನ ಸಂಪರ್ಕಿಸಕ್ಕೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಪಶುವೈದ್ಯಕೀಯ ಪುಕ್ಕಟೆ ತುರ್ತು ಚಿಕಿತ್ಸೆಗಾಗಿ ಟೋಲ್ ಫ್ರೀ ಸಹಾಯವಾಣಿ 1962 ಸಂಪರ್ಕಿಸಕ್ಕೆ. ಕೇಂದ್ರ ಸರ್ಕಾರದ ಮಿಷನ್ ಶಕ್ತಿ ಯೋಜನೆಯಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸ್ತಾ ಇರುವ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕಕ್ಕೆ ಜಿಲ್ಲಾಧಿಕಾರಿಯವರ ಅನುಮೋದನೆ ಮೇರೆಗೆ 11 ಹೊತ್ತರೆ 11 ಗಂಟೆಗೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಿಷನ್ ಸಂಯೋಜಕರ, ಪ್ರಧಾನಮಂತ್ರಿ ಮಾತೃವಂದನಾ, ಜಿಲ್ಲಾ ಸಂಯೋಜಕರು ಹಾಗೆ ಹಣಕಾಸು ಸಾಕ್ಷರತೆ ಮತ್ತು ಲೆಕ್ಕ ಪರಿಶೋಧನಾ ಹುದ್ದೆಗೆ ಜಿಲ್ಲಾಧಿಕಾರಿಗಳ ಕಚೇರಿ, ಜಿಲ್ಲಾಡಳಿತ ಭವನ ಮಡಿಕೇರಿಯಲ್ಲಿ ಸಂದರ್ಶನ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಗೆಟ್ ರೆಡಿ ಮೈಸೂರು. ಬರ್ತಾ ಇದೆ MS ಗೋಲ್ಡನ್ ಡೈಮಂಡ್ಸ್, ಮೈಸೂರಿನ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್. ಇದೆ September 8 ಬೆಳಿಗ್ಗೆ 10 AM. ನಮ್ಮೆಲ್ಲರ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದ ಅದ್ದೂರಿ ಉದ್ಘಾಟನೆ. ಇಂಟರ್ನ್ಯಾಷನಲ್ ಡಿಸೈನ್ಸ್, ಮೈಸೂರು ಅಭಿರುಚಿಗೆ ತಕ್ಕ ಆಭರಣ, ವಂಡರ್ಫುಲ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಎಲ್ಲ ಒಂದೇ ಸೂರಿನಡಿಯಲ್ಲಿ. MS ಗೋಲ್ಡನ್ ಡೈಮಂಡ್ಸ್, ನಿಯರ್ ಸಬ್ ಅರ್ಬನ್ ಬಸ್ ಸ್ಟಾಪ್, DN ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಮರೋಡಿ ಯೂತ್ ಕ್ಲಬ್ ಕಂಡಂಗಾಲ ಇಂಗಡ ಅದನಿಲ್ ತೆಂಗೆಪುಡಿ ನಮ್ಮಿನ ಇದೇ September 4 ಇರುವ ತಂಡಾಂಗ ನಾರಾಚೆ ಕುಟ್ಟಂದಿ KB ಹೈಸ್ಕೂಲ್ ಪರಂಬಲು ಏರ್ಪಡುತ್ತಿದೆ. Category 1.22 ರೈಫಲ್, Category 2 12th bore, Category 3 ಏರ್ ಗನ್ ಮುಟ್ಟೆ ಕಬಡಿ ವೆಪ್ಪು. ಈ ಮುಂದು ವಿಭಾಗದ ಪೈಪೋಟಿ ನಡಪ. ಈ ಪೈಪೋಟಿಲ ದಾರುಮೋಣಿಕೆಯು ಕೂಡಿಯಾಡದು. ಮುಂದು ವಿಭಾಗದ 1-3 ಸ್ಥಾನದ ಗದ್ದೈಂಕ್ ಆಕರ್ಷಕ ನಗದು ಪಿಂಜ ಟ್ರೋಫಿ ಇಪ್ಪ. ಭಾಗವಹಿಸಲು ಇರಾದೆ ಉಳ್ಳವು ಸಂಪರ್ಕಿಸಿ ನಮ್ಮ ಮಡ ಪವಿ ಪೂವಯ್ಯ 9740632495 ಇಲ್ಲೆಂಗಿ ಅಪ್ಪಂಡೇರಂಡ ದಿನು 9148978919. ಕೊಡಗಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ ಜಿ ಜೆನ್ಸನ್ ಲೇಡೀಸ್ ಬ್ಯೂಟಿ ಸಲೂನ್. ನಮ್ಮಲ್ಲಿ ಹೇರ್ ಕಟ್, ಸ್ಟೈಲಿಂಗ್, ಹೇರ್ ಕಲರಿಂಗ್, ಸ್ಕಿನ್ ಕೇರ್, ಮೆನಿಕ್ಯೂರ್, ಪೆಡಿಕ್ಯೂರ್, ಫೇಶಿಯಲ್, ಬ್ಲೀಚ್, ವೆಡ್ಡಿಂಗ್ ಅಂಡ್ ಬ್ರೈಡಲ್ ಮೇಕಪ್ ಲಭ್ಯ. ಭೇಟಿ ನೀಡಿ ಜಿ ಯುನಿಸೆಕ್ಸ್ ಬ್ಯೂಟಿ ಸಲೂನ್, ಇಲ್ ರೋಡ್, ಮಡಿಕೇರಿ. Phone 9986320347. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗಣೇಶ ಚತುರ್ಥಿ ಹಬ್ಬದ ರಿಯಾಯಿತಿ ಮಾರಾಟ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋ ಡ್ರೈಯರ್, ವಾಟರ್ ಹೀಟರ್, ಎಲ್ಲೋ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. Up to 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ? ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. Number 276 ಪೊನ್ನಂಪೇಟೆ ನಾಡು ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಪೊನ್ನಂಪೇಟೆ. ಇದರ 88ನೇ ವಾರ್ಷಿಕ ಮಹಾಸಭೆ ಇದೇ ತಿಂಗಳ 24ರಂದು ಮಂಗಳವಾರ ನಡೆಯಲಿದೆ. ಅಂದು 7ನೇ ತರಗತಿ, 10ನೇ ತರಗತಿ ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಬಹುಮಾನ ನೀಡಲಾಗುವುದು. ಆಸಕ್ತರು ಅಂಕಪಟ್ಟಿಯೊಂದಿಗೆ ಈ ತಿಂಗಳ 9ರ ಸೋಮವಾರದೊಳಗೆ ಸಂಘದ ಕಚೇರಿಗೆ ಕಚೇರಿ ವೇಳೆಯಲ್ಲಿ ಅರ್ಜಿ ಸಲ್ಲಿಸುವಂತೆ ಕೋರಲಾಗಿದೆ. ನಂತರ ಬಂದ ಅರ್ಜಿಯನ್ನ ಪರಿಗಣಿಸಲಾಗುವುದಿಲ್ಲ ಎಂದು ಪೊನ್ನಂಪೇಟೆ APCMSನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಿಳಿಸಿದ್ದಾರೆ. ಇದೀಗ ಬಂದ ನಿಧನ ಸುದ್ದಿ. ಕಾಯಮಡ ಪೆಮ್ಮಯ್ಯ ವಸಂತ್ ಇಂದು ಸಂಜೆ ನಿಧನರಾದರು. 70 ವರ್ಷದ ಕಾಯಮಡ ಪೆಮ್ಮಯ್ಯ ವಸಂತ್ ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಚಟ್ಟಂಗಡ ರವಿ ಸುಬ್ಬಯ್ಯ. ಭಾರತ ಪಾಕಿಸ್ತಾನ ಪಡೆ 1965 ಇಸವಿಯಲ್ಲಿ ನಡೆದಲ್ಲಿ ಪೆರ್ತ್ ಸಾಮರ್ಥ್ಯ ಪಟ್ಟಿತ್ತು. ಪಾಕಿಸ್ತಾನದ ಮೀದ ವಿಮಾನದ ಪಡೆ ಪೊತ್ತಿದ್ದ ವೀರ ಮರಣಪಟ್ಟ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ಐಂಡ 59ನೇ ಪುಣ್ಯಸ್ಮರಣೆ ಕಾರ್ಯಕ್ರಮತನ ಇಂದು ಮಡಿಕೇರಿಯಲ್ಲಿ ಕ್ರಮಪಾಲನೆ ನಡೆಸಿ. ಮಡಿಕೇರಿ ಪಳೆಯ ಬಸ್ ಸ್ಟ್ಯಾಂಡ್ಲುಳ್ಳ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯ ಐಂಡ ಆಳುರೂಪಕ್ಕೆ ಪೂ ಹುಟ್ಟಿದ್ದು ಗೌರವ ಗಾಡಿಸಿ. ಕೊಡ ಮಕ್ಕಳ ಕೂಟ ಅಜ್ಜಮಡ ಒಕ್ಕ ಪಿಂಜ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯ ಟ್ರಸ್ಟ್ ಕೂಟ ಅದನ್ನೆಲ್ಲ ಏರ್ಪಾಡು ಮಾಡಿದ್ದೀನಿ ಕಾರ್ಯಕ್ರಮದ ಅಜ್ಜಮಡ ಒಕ್ಕಕರ ಕೊಡ ಮಕ್ಕಳ ಕೂಟಕರ ಮಾಜಿ ಸೈನಿಕಂಗ ಕೂಡದಾನಕ್ಕೆ ಮುಖ್ಯಪಟ್ಟು ಹಾಜರಿಂಜಿತು. ಈ ನೇರತೆ ತಕ್ಕ ಬಂದ್ರೆ ಟ್ರಸ್ಟರ್ ಅಧ್ಯಕ್ಷ ಅಜ್ಜಮಡ ಕಟ್ಟಿಮಂದಯ್ಯ ದೇಶಿತರ ಗೆಲುಕು ತಾಂಡ ಪ್ರಾಣ ಕೊಡ್ತ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಡ ದೇವಯ್ಯ ಹಿಂಗ ಮರಣಪಟ್ಟ ದಿನತನ ರಾಷ್ಟ್ರೀಯ ಪುಣ್ಯ ದಿನ ಅಂದು ಘೋಷಣೆ ಮಾಡಿದ್ದು ಸರ್ಕಾರವೇ ಪುಣ್ಯ ದಿನ ಆಚರಣೆ ಮಾಡೋನಿಗೆ ಆಂಡು ಒಂದು ಮನವಿ ಮಾಡಿಸಿ. ಮಾಜಿ ಶಾಸಕ ಕೆಜಿ ಬೋಪಯ್ಯ ತಕ್ಕ ಬಂದಿತ್ತು ಪಡೆಲ ಚೋತ ಅಜ್ಜಮಡ ದೇವಯ್ಯ ಹಿಂಗ ಪಡೆಪುತ್ತು ಅಜ್ಜಮಡ ಸತ್ವನಂತ ಅಜ್ಜಮಡ ದೇವಯ್ಯ ಹಿಂಗ ಎಲ್ಲಂಗೂ ಮೀತದು ದೇಶ ದೇಶ ಮಿನ್ಯ ಅಲ್ಲಿಂಜ ನಂಗ ಅಣ್ಣನ ಎಲ್ಲರಿಗೂ ಅರಿಚಿಟ್ಟಿತ್ತು ಮಾರ್ಗದರ್ಶಕ.